wanna be my happy. I'm for you, lovely baby. Hello, hello, hello. Nan mansu ille yello. Kale doitte chamak chello. Kero. Chello, chello, chello. Anagu bavamme chello. Naraga inu pailu. Kero. ನೌಕರಿ ನನ್ಗೀಗ ಆಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ. ನಿನ್ ಹಿಂದೆ ಸುತ್ತುವ ನೌಕರಿ ನನ್ಗೀಗ ಆಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ. ಒಂದು ಎರಡು ಮೂರು ಎಣಿಸುತ್ತಿದೆ ನನ್ನ ಉಸಿರು, ಬಂದು ಕೇಳ ಚೂರು ಅದರಲ್ಲೂ ನಿನ್ನದ ಹೆಸರು ಅಂಜಲಿ. Anjali, Anjali, Anjali. You wanna wanna be my happy. I'm for you, lovely baby. ಮೊದಲು ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಆ ವಿಷಯದ ಅರ್ಥನ ನಾವು ಸರಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿನ ನಮ್ಮ ವಿಷಯ ಶಿಕ್ಷಣ ಅಂತ ಹೇಳಿದೆ. ಶಿಕ್ಷಣ ಅಂದ್ರೆ ಸ್ಕೂಲ್ಗೆ ಹೋಗೋದು, ಅಪ್ಪ ಅಮ್ಮ ಬೈದ್ ಕಳಿಸ್ತಾರೆ ಸ್ಕೂಲ್ಗೆ ಹೋಗ್ತಾ ಇರು ಬೆಳಗ್ಗೆ ಎದ್ದು ಅಂತ, ಹೋಗ್ಲಿಲ್ಲ ಅಂದ್ರೆ ಹೊಡಿತಾರೆ. ಅಲ್ಲಿ ಹೋಗಿ 6 ಗಂಟೆಗಾಲ ಅಸೆಂಬ್ಲಿ ಅಟೆಂಡ್ ಮಾಡಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ಲಂಚ್ ಬ್ರೇಕಿಗೆ ಕಾದು ಲಂಚ್ ತಿಂದು ಏನೋ ಟೀಚರ್ ಹೇಳೋದನ್ನ ಕೇಳ್ಕೊಂಡು ಮನೆಗೆ ಬಂದ್ರೆ ಶಿಕ್ಷಣ ಆಗೋಯ್ತು ಅಂತ ನಾವೆಲ್ಲ ಅನ್ಕೋತೀವಿ. ಆದ್ರೆ ಯುವಕರೇ, ಅದ ಶಿಕ್ಷಣ? ಬಹುಶಃ ಇಷ್ಟಪಟ್ಟು ಶಾಲೆಗೆ ಹೋಗಿದ ಜನಸಂಖ್ಯೆ ನಿಜಕ್ಕೂ ಕಡಿಮೆ. ನನ್ನನ್ನು ಸೇರಿಸಿ ನಾನು ಹೇಳ್ಕೊತಾ ಇದ್ದೀನಿ ಇವತ್ತು. ಶಿಕ್ಷಣವನ್ನ ನಾವೆಲ್ಲರೂ ಪೂಜನೀಯ ಭಾವದಿಂದ ನೋಡ್ಬೇಕಾಗತ್ತೆ. ಯಾಕೆ ಪೂಜನೀಯ ಭಾವದಿಂದ ನೋಡ್ಬೇಕಾಗತ್ತೆ? ನಮ್ಮ ಜೀವನ ಅನ್ನೋದು, ಮನುಷ್ಯನ ಜೀವನದಲ್ಲಿ ಶಿಕ್ಷಣ ಅನ್ನೋದು ಮಹತ್ವಪೂರ್ಣವಾದಂತಹ ವಿಷಯಗಳನ್ನ ನಮ್ಗೆ ಹೇಳ್ಕೊಡುತ್ತೆ. ಅಕ್ಷರ ಮೂರೇ ಆದರೂ ಕೂಡ ಬಹಳಷ್ಟು ಮಹತ್ವಪೂರ್ಣವಾದಂತಹ ವಿಷಯಗಳಿದೆ ಈ ಮೂರು ಅಕ್ಷರಗಳ ಪದದಲ್ಲಿ. ಹಿರಿಯರು ಇದನ್ನು ಹೇಳ್ತಾರೆ, ಮಾನವೀಯತೆಯ ವಿಕಾಸ ಅಂತ, ದಿ ಎವಲ್ಯೂಷನ್ ಆಫ್ ಹ್ಯುಮ್ಯಾನಿಟಿ. ನಮ್ಮ ಸ್ವಂತ ಇಚ್ಛೆಯಿಂದ ಪಡೆಯುವಂಥ ಶಿಕ್ಷಣವನ್ನು ನಾವು ಜೀವನ ಪೂರ್ತಿ ಮರೆಯಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಸೇರಿಸಿ ಕೂಡ ಯಾವುದೋ ಒಂದು ಕ್ಲಾಸ್ ನಾನು ಇಂಟ್ರೆಸ್ಟಿಂದ ಕೇಳಿರ್ತೀನಿ, ಆ ಒಂದು ಪಾಠ ನಾನು ಇವತ್ತಿಗೂ ಕೂಡ ಕಣ್ಮುಚ್ಕೊಂಡ್ರೆ ನನ್ನ ಕಣ್ಮುಂದೆ ಬರೋ ಥರ ಇರುತ್ತೆ. ತೈತ್ರೇಯ ಉಪನಿಷತ್ ಅನ್ನೋದೊಂದಿದೆ. ತೈತ್ರೇಯ ಉಪನಿಷತ್ನಲ್ಲಿ ಹೇಗೆ ಶಿಕ್ಷಣ ಕೊಡ್ತಿದ್ರು ಅಂದರೆ, ರಿಲೇಷನ್ಶಿಪ್ ವಿತ್ ನೇಚರ್. ಒಂದು ದೊಡ್ಡವರು, ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ದಾರೆ ಮಾತು, ನಮ್ಮ ಕೈಲಿ ಒಂದು 4 ಜನಕ್ಕೆ ಸಹಾಯ ಮಾಡೋಕ್ಕಾದ್ರೆ ಮಾಡಬೇಕಂತೆ, ಕೆಟ್ಟ ಕೆಲಸ ಮಾತ್ರ ಮಾಡಬಾರ್ದಂತೆ. ಅದೇ ರೀತಿ ನೇಚರಲ್ಲೂ ಕೂಡ ನಮ್ಗಾಗತ್ತ ನಾವು ಗಿಡ ಬೆಳೆಸೋಣ, ಇಲ್ಲ ಯಾರೋ ಬೆಳೆಸಿರೋದಕ್ಕೆ ನಮ್ಮ ಕೈಲಿ ಆದಷ್ಟು ನೀರನ್ನ ಹಾಕೋಣ, ಅದನ್ನ ಬಿಟ್ಬಿಟ್ಟು ಹಾಳು ಮಾಡಕ್ಕೆ ಹೋಗ್ಬಾರ್ದು. ಅದೇ ರೀತಿ ತೈತ್ರೇಯ ಉಪನಿಷತ್ನಲ್ಲಿ ನಾನು ನನ್ನತನದ ಸಂಬಂಧ, ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಬೇಕು. ಯಾರೋ ಮೂರನೇ ವ್ಯಕ್ತಿ ನಮ್ಗೆ ಕ್ವಶನ್ ಮಾಡೋದಕ್ಕಿಂತ ನಮ್ಮನ್ನಾವೇ ಕ್ವಶನ್ ಮಾಡ್ಕೊಂಡ್ರೆ ಎಷ್ಟೋ ಉತ್ತರಗಳನ್ನ ನಾವು ಕಂಡ್ಕೋತೀವಿ. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ದ ಬೆಸ್ಟ್ ಆಫ್ ದಿ ಬೆಸ್ಟ್ ಅಂಡರ್ ದ ಸ್ಕೈ ವಿಲ್ ನೆವರ್ ಮೇಕ್ ಅ ಪರ್ಸನ್ ಬೆಸ್ಟ್, ದ ಬೆಸ್ಟ್ ಇನ್ ಹಿಮ್ ವಿಲ್ ಮೇಕ್ ದ ವರ್ಲ್ಡ್ ಬೆಸ್ಟ್ ಅಂತ ಹೇಳ್ತಾರೆ. ನನ್ನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ರೆ ಇನ್ ಪ್ರಪಂಚಕ್ಕೆ ನಾನು ಹೇಗೆ ಪ್ರಪಂಚಕ್ಕೆ ನಾನು ಹೆಂಗೆ ತೋರ್ಸಕ್ ಸಾಧ್ಯ? ಮೊದಲು ನನ್ನನ್ನ ನಾನು ಅವಲೋಕನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಅದಕ್ಕೆ ನಾನು ಮತ್ತು ನನ್ನತನದ ಸಂಬಂಧ, ಮತ್ತೆ ನನ್ನತನದಿಂದ ಸಮಾಜದ ಸಂಬಂಧ. ಸಮಾಜನ ಹೇಗೆ ನೋಡ್ಬೇಕು? ಗೌರವದಿಂದ ನೋಡ್ಬೇಕು. ತೈತ್ರೇಯ ಉಪನಿಷತ್ನಲ್ಲಿ ಇನ್ನೊಂದು ಹೇಳಿದ್ದಾರೆ, ಈ ಭೂಮಿ ಮೇಲೆ ಈ ಒಂದು ನಮ್ಮ ಅದ್ಭುತವಾದಂತಹ ಪ್ರಪಂಚನೇ ಒಂದು ಸೃಷ್ಟಿ. ಆ ಸೃಷ್ಟಿಯಲ್ಲಿ ಎಷ್ಟೊಂದು ಸೃಷ್ಟಿಗಳಿದೆ, ಕ್ರಿಯೇಚರ್ಸ್, ಎಲ್ಲದಕ್ಕೂ ನಾವು ಗೌರವ ಕೊಡಬೇಕಾಗತ್ತೆ. ಈಗ ಈ ಆಕಾಶವಾಣಿಗೆ ನಾನು ಬಂದಾಗಲೇ ಅವರು ನೀವು ಅಂತ, ನಾನು ಎಲ್ಲರಿಗಿನ್ನ ಚಿಕ್ಕೋನಿಲ್ಲಿ, ಆದರೆ ಅವರು ನೀವು ಅಂತ ಮಾತಾಡ್ಸಿದ್ರು, ಅದು ನಿಜಕ್ಕೂ ನನಗೆ ಖುಷಿ ಕೊಡ್ತು. ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಗೌರವದಿಂದ ಮಾತನಾಡಿಸ್ತಿದ್ದಾರೆ. ಇದು ಬಹುಶಃ ನಾವೆಲ್ಲರೂ ಯುವಕರು ಕಲ್ತ್ಕೊಳ್ಬೇಕಾಗತ್ತೆ. ಹಂಗಂತ ಗೌರವನ ಡಿಮ್ಯಾಂಡ್ ಮಾಡಬಾರ್ದು. ಸಿ, ರೆಸ್ಪೆಕ್ಟ್ ಶುಡ್ ನಾಟ್ ಬಿ ಡಿಮ್ಯಾಂಡೆಡ್, ಇಟ್ ಶುಡ್ ಬಿ ಗೇನ್ಡ್. ಅದು ನನ್ನತನದಿಂದ ಸಮಾಜದ ಸಂಬಂಧ, ಮತ್ತು ಸಮಾಜ ಸಂಬಂಧದಿಂದ ಈ ಇಡೀ ಸಂಸಾರದ ಸಂಬಂಧ. ಈ ರೀತಿ ಶಿಕ್ಷಣನ ಕೊಡ್ತಾ ಇದ್ದು ತೈತ್ರೇಯ ಉಪನಿಷತ್ನಲ್ಲಿ. ಆದ್ರೆ ಇವತ್ ನಿಜಕ್ಕೂ ಈ ರೀತಿಯ ಶಿಕ್ಷಣ ಸಿಗ್ತಾ ಇದೆಯಾ ನಮ್ಗೆಲ್ಲ? ಅಷ್ಟೇ ಅಲ್ಲದೆ ಅವರು ಶಿಕ್ಷಣನ ಹೀಗೆ ಅಂತ ಹೇಳಿದ್ರು, ಏನದು, ನಾವೆಲ್ಲ ಪ್ರಕೃತಿ ಆಗಿರ್ತೀವಿ, ವಿ ಆರ್ ಆಲ್ ನೇಚರ್ ಓನ್ಲಿ. ಸೊ ಯಾವ ಸಂಸ್ಕಾರದಿಂದ

दंगल दंगल दंगल सूरज तेरा चढ़ता चढ़ता गर्दिश में करते हैं तारे दंगल दंगल दंगल दंगल दंगल दंगल दंगल दंगल किस्मत देती है किनके तैयारी के दिन तुझको मोहलत देती है मांगती है लागत में तुझसे हर बूंद पसीना पर मुनाफा बदले में ये जान ले बेहद देती है दंगल दंगल सूरज तेरा चढ़ता चढ़ता गर्दिश में करते हैं तारे दंगल दंगल दंगल दंगल दंगल दंगल दंगल दंगल. ಇವತ್ತಿನ ದಿನ ಶಿಕ್ಷಣ ಹೆಂಗಾಗಿದೆ ಅಂದ್ರೆ ಒಂದು ಟೆಕ್ಸ್ಟ್ ಬುಕ್, ಕ್ಲಾಸ್ ಅಟೆಂಡೆನ್ಸ್, ಮತ್ತೆ ಎಕ್ಸಾಮಿನೇಷನ್, ರ್ಯಾಂಕು, ಡಿಗ್ರೀಸ್, ಸರ್ಟಿಫಿಕೇಟ್ಸ್, ಎಂಪ್ಲಾಯ್ಮೆಂಟ್, ಇದೇ ಶಿಕ್ಷಣ ಅಂತ ತಪ್ಪರ್ಥ ಮಾಡ್ಕೊಂಡಿದೀವಿ. ಅಪ್ಲಿಕೇಶನ್ ಆಫ್ ನಾಲೆಜ್, ಓದೆ ಅದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಬರೀ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಎಜುಕೇಶನ್ ನಮಗೆ ಆಗಿರೋದು ಇವತ್ತು. ಫ್ರಾಗ್ ಇನ್ ಅ ವೆಲ್, ಅದೇ ಕಪ್ಪಿನ ತಗೊಂಡೋಗಿ ಲೇಕಲ್ಲಿ ಹಾಕಿದ್ರೆ ಬದುಕದೇ ಇಲ್ಲ ಅದು. ನಮಗೆಲ್ಲ ಎಜುಕೇಷನ್ ಫಾರ್ ಲೈಫ್ ಬೇಕು. ನಾವೆಲ್ಲ ಟೆಂಪರರಿ ಸೊಲ್ಯೂಷನ್ ಹುಡುಕೋದಲ್ಲಿ ಎತ್ತಿದ ಕೈ. ಇಲ್ಲಿ ಏನೋ ಒಂದು ಕರೆಂಟ್ ಪ್ರಾಬ್ಲಮ್ ಇರುತ್ತೆ, ಎಮ್ ಸಿ ಬಿ ಟ್ರಿಪ್ ಆಗಿರುತ್ತಪ್ಪ, ನಾವು ಏನಕ್ಕೆ ಟ್ರಿಪ್ ಆಯಿತು ಅಂತ ನೋಡಲ್ಲ. ಏ ಎಮ್ ಸಿ ಬಿ ಎತ್ಬಿಡು ಅಂತೀವಿ, ಅವನ್ ಎತ್ತದ ಸರಿ ಹೋಯ್ತು ಸಮಸ್ಯೆ ಅಂತ ಅನ್ಕೋತೀವಿ. ಇಟ್ಸ್ ಅ ಟೆಂಪರರಿ ಸೊಲ್ಯೂಷನ್ ನೋಡಿ ಹುಡ್ಕೊಂಡು ಕೂತಿರ್ತೀವಿ ಹೊತ್ತು ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರು ಹುಡುಕ್ತೀವ. ನನ್ನ ಶಿಕ್ಷಣ ಅಂದರೆ ಒಂದು ಟಾರ್ಚ್ ಅಂತ ಕರಿತೀನಿ. ನಾವು ಯುವಕರೆಲ್ಲ ಅದರಲ್ಲಿ ಬೆಳಕು ಕಾಣಬೇಕು. ಆ ಬೆಳಕಿನಲ್ಲಿ ನಮ್ಮ ಬದುಕನ್ನ ನಾವು ಬೆಳೆಸಿಕೊಳ್ಳುವಂತಹ ಶಕ್ತಿಯನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ ಶಿಕ್ಷಣದಲ್ಲಿ. ಶಿಕ್ಷಣ ಅಂದ್ರೆ ಅನೇಕ ಅಂಶಗಳಿವೆ. ಮೂರು ಅಂಶಗಳ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. ಶಿಸ್ತು, ಶ್ರದ್ಧೆ, ಶ್ರಮ. ಈಗ ಡಿಗ್ರಿಗೆ ಬಂದ ತಕ್ಷಣ ನಾವೆಲ್ಲ ಒಂದು ತಪ್ಪು ಅರ್ಥ ಮಾಡ್ಕೋತೀವಿ. ಓ, ನಾವು ದೊಡ್ಡ ಮನುಷ್ಯರಾಗೋಗಿದ್ದೀವಿ, ನಮಗೆ ಬೇಕಾದಂತಹ ಫ್ರೀಡಮ್ ನಮಗೆ ಕೊಡಬೇಕು ಇವಾಗ ಕಾಲೇಜು, ನಾವು ಬಂದಿದ್ದೇ ಟೈಮು, ನಾವು ಹೋಗಿದ್ದೇ ಟೈಮು, ಟೀಚರ್ಸ್ ನಮ್ಮನ್ನೇನು ಕೇಳೋ ಹಾಗಿಲ್ಲ. ಅದೇ ನಾವು ಈ ರೀತಿ ಅರ್ಥ ಮಾಡ್ಕೋಬೋದಲ್ವಾ, ನಾನು ಡಿಗ್ರಿಗೆ ಬಂದಿದ್ದೀನಿ, ರೆಸ್ಪಾನ್ಸಿಬಿಲಿಟಿ ನಂದು ಜಾಸ್ತಿ ಆಗಿದೆ. ಇವತ್ತು ಈ ಕ್ಷಣ ಈ ಒಂದು ಸೆಕೆಂಡ್ ನಾನು ಮಾತಾಡ್ತಾ ಇದ್ದೀನಿ ಅಂದರೂ ಕೂಡ ಅದು ಈ ಸೆಕೆಂಡ್ಗಷ್ಟೇ, ತಿರ್ಗಾ ನನಗೆ ಈ ಚಾನ್ಸ್ ಸಿಗುತ್ತೋ ಇವೋ ನಂಗೆ ಗೊತ್ತಿಲ್ಲ. ಹಾಗಾಗಿ ಸಿಕ್ಕಿರೋ ಸಮಯ, ಸಿಕ್ಕಿರೋ ಆಪರ್ಚುನಿಟಿನ ಸರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ. ಡಿಸಿಪ್ಲಿನ್ ಮತ್ತು ಡಿಟರ್ಮಿನೇಷನ್. ಈಗ ನಾನೀಗ ಒಂದು ಪ್ರೋಗ್ರಾಮ್ಗೆ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಶ್ರದ್ಧೆ ಇರಬೇಕು ಫಸ್ಟು. ಸುಮ್ಮನೆ ನಾಳೆ ಪ್ರೋಗ್ರಾಮ್ ಅಂದರೆ ಇವತ್ತು ಕುತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಬಂದು ಬೆಬೆ ಬೆಬೆ ಅಂದ್ಬಿಡ್ತೀನಿ. ಹಂಗಾಗಬಾರ್ದು. ಯಾವಾಗ ನನಗೆ ಗೊತ್ತಾಯಿತು ಅವತ್ತಿಂದನೇ ನಾನು ಕುತ್ಕೊಂಡಿದ್ದಕ್ಕೆ ತಯಾರಿ ಮಾಡ್ಕೊಳ್ಬೇಕು. ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳಬೇಕು, ಗುರುಗಳ ಆಶೀರ್ವಾದ ಇರಬೇಕು. ಇದು ಡಿಟರ್ಮಿನೇಷನ್. ಸುಮ್ಮನೆ ಕಾಟಾಚಾರಕ್ಕೆ ನಾನು ಹೋದೆ ಆಲ್ ಇಂಡಿಯಾ ರೇಡಿಯೋಗೆ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಬಂದು ನಾನು ಮಾಡಿದ್ರೆ ಅಷ್ಟು ಶ್ಲಾಘನೀಯತವಾಗಿರಲ್ಲ ಅದು. ಮತ್ತೆ ಶ್ರಮ, ಹಾರ್ಡ್ ವರ್ಕ್. ಕೃಷ್ಣನೇ ಇಂದ್ರಪ್ರಸ್ಥ ಕೊಡಲಿಲ್ಲ ಆ ಪಾಂಡವರಿಗೆ. ಅವ್ರ ಕೈಲಿ ಫಸ್ಟ್ ಕೆಲಸ ಮಾಡಿ ಪರೀಕ್ಷೆ ಮಾಡ್ದ ಕೃಷ್ಣ ಅವ್ರಿಗೆ ನಿಜವಾಗ್ಲೂ ಸಾಮರ್ಥ್ಯ ಇದೆಯಾ ಅಂತ. ಆಮೇಲೆ ಅವನು ಇಂದ್ರಪ್ರಸ್ಥಾನ ಕೊಟ್ಟಿದ್ದು ಪಾಂಡವರಿಗೆ. ಸುಮ್ಮನೆ ಯಾವುದು ಕೂಡ ನಮಗೆ ದಕ್ಕಲ್ಲ. ಶ್ರಮ ಮತ್ತೆ ಡೆಡಿಕೇಶನ್. ನಾನು ಇಷ್ಟಪಟ್ಟು ಬಂದಿದ್ದೀನೋ ಬಿಟ್ಟಿನೋ ಸೆಕೆಂಡ್ರಿ, ಬಟ್ ಬಂದು ಆಗೋಗಿದೆ. ಬಂದ ಮೇಲೆ ನಾನು ಅಯ್ಯೋ ಬರಬಾರ್ದಿತ್ತು, ಅಯ್ಯೋ ಬರಬಾರ್ದಿತ್ತು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಡೆಡಿಕೇಶನಿಂದ ವರ್ಕ್ ಮಾಡಿದ್ರೆ ಆ ಇಷ್ಟ ಇಲ್ಲದೆ ಇರೋ ಕೆಲಸ ಕೂಡ ನನಗೆ ಇಷ್ಟ ಆಗೋಗುತ್ತೆ. ಸಿ, ವೀಡ್ಸ್ ಗ್ರೋ ವಿತೌಟ್ ಸಪೋರ್ಟ್. ಕೆಟ್ಟ ಗುಣಗಳು ಯಾರಿಗೆ ಹೇಳ್ಕೊಡ್ದಲ್ಲೇ ಬಂದ್ಬಿಡುತ್ತೆ. ಗುಡ್ ಥಿಂಗ್ಸ್ ಹ್ಯಾವ್ ಟು ಬಿ ರಿಪೀಟೆಡ್ಲಿ ಟೋಲ್ಡ್. ಮತ್ತೆ ಎಕ್ಸಾಮ್ಗೆ ಹೋದ್ಮೇಲೆ ಇದೊಂದು ಕೆಟ್ಟ ಅಭ್ಯಾಸ ನಮಗೆ. ಕ್ವಶನ್ ಪೇಪರ್ ಕೊಡ್ತಾರೆ, 15 ನಿಮಿಷ ಮುಂಚೆ ಕೊಡೋದೇನಕ್ಕೆ, ನಮ್ಮ ಕಾನ್ಫಿಡೆನ್ಸ್ ಗೈನ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಕೊಡ್ತಾರೆ ಹೊರತು ಫಸ್ಟ್ ಕ್ವಶನ್ಸ್ ಓದ್ತಾ ಇರ್ತೀವಿ.

ಜಾತಿಯಲ್ಲಿ ಬುಗ್ರಿಯ ಆಡಿಸುವ ಡಿಗ್ರಿಯ ಮಾಡಿದವ ಗೆಲ್ಲುತ್ತಾನೆ. ಮಾತಿನಲ್ಲಿ ಮಂಟಪ ಕಟ್ಟಬಲ್ಲ ಮೋಡಿಯ ಮಾಡುವವನಿಲ್ಲಿ ನಾನೇ. ನನ್ನ ತಲೆ ಒಂದು ಭಾರಿ ಬಲೆ ಕಲಿತುಕೊತಮ್ಮ ಕಲಿತದ್ದು ಬಳಸಿಕೊತಮ್ಮ ಬಳಸದ ಉಳಿಸ ಜಡ ಮಾತು ಬಲ್ಲ